ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೂಡ್ಲಿಗಿಯ ಶ್ರೀ ಜಿ ಕೊಟ್ರೇಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಹೊಸ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ನಾಗಲಾಪುರ ಗ್ರಾಮದ ರೈತರು ನಮ್ಮೊಟ್ಟಿಗೆ ಇದ್ದಾರೆ. ಅವರ ಹೆಸರು ಜಿ ಕೊಟ್ರೇಶ. ಸ್ವತಃ ಇವರು ಕೃಷಿಕರು. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಕೊಟ್ರೇಶಪ್ಪರೇ. ನಮಸ್ತೆ ಸರ್. ನಿಮ್ಮ ಹೆಸರು ಜಿ ಕೊಟ್ರೇಶ್? ಜಿ ಕೊಟ್ರೇಶ್. ತಂದೆಯವರ ಹೆಸರು? ಜಿ ಕೊಟ್ರಬಸಪ್ಪ. ಜಿ ಕೊಟ್ರಬಸಪ್ಪ. ಸ್ವಂತ ಊರು ನಿಮ್ದು ನಾಗಲಾಪುರನ? ಹೇಗೆ ನಾಗಲಾಪುರ ಅಂದ್ರೆ ನಮ್ದು. ಮೂಲತಃ ಕೃಷಿಕರು ನೀವು? ಹಾ, ಕೃಷಿಕರು. ಕೃಷಿ ಬಿಟ್ಟರೆ ಬೇರೆ ಏನು? ಬೇರೆ ಏನಿಲ್ಲ ರೀ. ಬೇರೆ ವ್ಯವಹಾರ? ವ್ಯವಹಾರ ಇಲ್ಲ, ಏನು ವ್ಯವಸಾಯ. ಪಶುಪಾಲನೆ? ಯಾವ ಊಟಕ್ಕೊಂದ ಒಂದ್ ಎರಡು ಎಮ್ಮೆ ಕಟ್ಕೊಂಡಿವ್ರಿ ಅಷ್ಟೇ. ಈಗ ನೀವು ಕೃಷಿಯಲ್ಲಿ ತೊಡಗಿಕೊಂಡ ಅವಾಗ ವಯಸ್ಸೆಷ್ಟು? ಹೌದಾ? ಶಾಲೆಗೆಲ್ಲ ಓದ್ತಾ? 18 ವರ್ಷದಿಂದ ಮಾಡಿ ನೋಡ್ರಿ. ಶಾಲೆಗೆ ಸೇರಿದ್ರ? ಶಾಲೆ 4ನೇ ಕ್ಲಾಸ್ ಅಷ್ಟೇ. ಸಾಕಾಯ್ತಾ? ಅಲ್ಲಿ ಬಿಟ್ಬಿಟ್ಟಿವ್ರಿ. ನೀವೇ ಬಿಟ್ರೆ ಬಿಡಿಸಿದ್ರ? ಅವಾಗೆಲ್ಲ ಸ್ವಲ್ಪ ಕಷ್ಟ ಅಲ್ರಿ, ಓದಿಲ್ಲ ನಾವು. ನಿಮ್ ತಂದೆಯವ್ರ ಕಾಲದಲ್ಲಿ ತಂದೆಯವ್ರು ಇದ್ದದಲ್ಲ, ಮಣ್ಣರ್ ಇದ್ರು ಮತ್ತೆ ಎಲ್ಲ. ಅಂದ್ರೆ ನಿಮ್ ತಂದೆಯವರು ಚಿಕ್ಕವ್ರ ಇದ್ದಾಗಿದ್ರ? 6 ವರ್ಷದೇ ಇದ್ರು ನಾವು. ಹೌದಾ? ತೀರ್ಕೊಂಡ್ರ? ತೀರ್ಕೊಂಡ್ರ. ಯಾಕೆ ಏನಾಗಿತ್ತು? ಅಲ್ಲ ಸ್ವಲ್ಪ ಆರಂಭದಲ್ರಿ. ತೀರ್ಕೊಂಡ್ರ. ಎಷ್ಟು ಜನ ಅಣ್ಣ ತಮ್ಮಂದ್ರೆ ನೀವು? ನಾವು 6 ಜನ. 6 ಜನ. 6ನೇವ್ರಲ್ಲಿ ನೀವು ಎಷ್ಟನೇವ್ರು? ನಾನು 5ನೇ. 5ನೇವ್ರು ನೀವು. ಜವಾಬ್ದಾರಿ ಯಾರಿಗೆ ಜಾಸ್ತಿ ಇತ್ತು? ಜವಾಬ್ದಾರಿ ನಮ್ಮ ಅಣ್ಣರಿಗೆ ಇತ್ತು ರೀ ಫಸ್ಟ್ಗೆ. ಮತ್ತೆ ಅವರೆಲ್ಲ ಬೇರೆ ಆಗಿಬಿಟ್ರು. ಆಮೇಲೆ ನಮ್ಮ ತಮ್ಮ ನಾವು ಏಕಿದ್ವಿ. ಏಕಿದ್ದು ಮತ್ತೆ ಎಲ್ಲರು ನಾವು ಇಬ್ರು ಮದುವೆ ಆಗತಕ್ಕನೇ ಏಕಿದ್ವಿ. ಆಮೇಲೆ ಬೇರೆ ಬೇರೆ ಡಿವೈಡ್ ಆಗಿದ್ವಿ. ಅಂದ್ರೆ 18 ವರ್ಷದಿಂದ ನೀವು ಕೃಷಿಯಲ್ಲಿ ತೊಡ್ಕೊಂಡಿದ್ರಿ? ಹ್ಞೂ, ಮಾಡಿದ್ರಿ. ಆಗೂ ಈಗೂ ಕೃಷಿಯಲ್ಲಿ ಏನೇನು ವ್ಯತ್ಯಾಸ ಆಗಿದೆ? ಆಗಿ ಈಗ ಅಂದ್ರೆ ಈಗಲೇ ಚೆನ್ನಾಗಿದೆ ಸ್ವಲ್ಪ. ಎಲ್ಲ ಪ್ರತಿಯೊಂದು ಮೆಡಿಸಿನ್ ಸಿಗುತ್ತೆ, ಗೊಬ್ಬರ ಸಿಗುತ್ತೆ, ಸ್ವಲ್ಪ ಪರ್ವಲ್ ಬೆಳೆ. ಅಂದ್ರೆ ಆಗ ಹಾಗಂದ್ರೆ ಸ್ವಲ್ಪ ಗೊಬ್ಬರಗಳು ಸಿಗೋದು ಕಷ್ಟ ಇತ್ತು. ಮಳೆಗಾಲ ಜಾಸ್ತಿ ಆಗಿ ಬರೀ ಹುಲ್ಲು ಬೆಳೀತಿದ್ವು. ಹಂಗಾಗಿ ಈಗ ಸ್ವಲ್ಪ ನೀರಾವರಿ ಮಾಡ್ಕೊಂಡ್ವಿ. ಅವಿಲ್ಲಂದ್ರೆ ಚೆನ್ನಾಗಿ ಬೆಳೆಯುತ್ತೆ. ಎಷ್ಟು ವರ್ಷ ಆಯ್ತು ನೀವು ನೀರಾವರಿ? ನಾವು 2005 ಆಗಿ. 2005 ಅಂದ್ರೆ ಈಗ 15-16 ವರ್ಷ ಆಯ್ತು. 16 ವರ್ಷ. 16 ವರ್ಷದಿಂದ ನೀರಾವರಿ ಮಾಡ್ಕೊಂಡು ಕೃಷಿ ಮಾಡ್ತಾ ಇದ್ರಿ. ಹೌದ್ರಿ. ಏನ್ ಮುಖ್ಯವಾಗಿ ಏನೇನ್ ಬೆಳೆ ಬೆಳಿತೀರಿ ನೀವು? ನಾವು ಈಗ ನೋಡ್ರಿ, ಈಗ 4 ವರ್ಷದಿಂದ ಹಿಡಿದು ಒಣಮೆಣಸಿಕಾಯಿ, ಉಳ್ಳಾಗಡ್ಡಿ, ರಾಗಿ. ಫಸ್ಟ್ ಎಲ್ಲ ಗೋವಿನ ಜೋಳ ಹಾಕ್ತಿದ್ವಿ. ಅವಾಗ ಇಳುವರಿ ಬರೋದು, ಈಗ ಬರೋದಿಲ್ಲ. ಅದು ಗೋವಿನ ಜೋಳ ಕಮ್ಮಿ ಕಡಿಮೆ ಅದ್ರ ಬಂದು ಬಿಡ್ತೈತ್ರಿ. ಅದ್ರ ರೋಗ ರೋಗ ಬರ್ತದೆ. ಅದ್ರ ರೋಗ ಬರ್ತದೆ. ಅದ್ರ ರೋಗ ಹಂಗಂದ್ರೇನು? ಅದು ಬೇರೆ ಎಲ್ಲ ಒಣಗಿಬೇಕಂತ್ರಿ ಆರಂಭದಲ್ಲೇ. ಅಲ್ಲ, ಒಳ್ಳೆ ಫ್ರಾಯಕ್ ಬಂದಾಗ. ಹಾಂ ಹಾಂ. ತೆನೆ ಬಿಡೋ ಟೈಮ್ನಾಗ ಅದ್ರ ಬಂದು ಒಣಗಬೇಕು. ಬೇರೆ ಒಣಗೋಗ. ಹ್ಞೂ, ಬೇರೆ ಬೇರೆ ಸೀದಾ ಬೆಳೆದ ಒಣಗಬೇಕಂತ. ಓಹೋ ಹೋ. ಏನು ಮಾಡ್ತಿದ್ರಿ ಅದಕ್ಕೆ ಮತ್ತೆ ನೀವು? ಅದಕ್ಕೆ ಏನು ಮಾಡೋಕ್ಕಾಗತ್ರಿ, ಹತ್ತಿರ ಆದಾಗಲೇ ಹೊಸದು ಹೊಡೆಯೋಕ್ಕಾಗಲ್ಲ, ಏನಿಲ್ಲ. ಕಾಳು ಕಟ್ಟಿರ್ತದೆ ಚೆನ್ನಾಗಿ? ಏ, ಜಿನಗಾಯಿ ಬಿಡ್ಬೇಕ್ರಿ. ಅವ್ರು ಸಣ್ಣ ಕಾಳು ಆಗಿಬಿಡ್ತು. ಅದನ್ನ ಕೈ ಬಿಟ್ಟು 4 ವರ್ಷದಿಂದ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ. ಒಟ್ಟು ಈಗ ನೀವು ಆಹಾರ ಬೆಳೆಗಳಿಗಿಂತ ವಾಣಿಜ್ಯ ಬೆಳೆಗೆ ಬಂದಿದ್ರಿ? ಬಂದಿವಿ. ಈಗ ಹಣ ನೀಡೋ ಬೆಳೆಗಳು ಯಾವ? ಒಂದೊಂದು ವರ್ಷ ಬರ್ತತ್ರಿ, ಲಾಸ್ ಆಗತ್ತೆ ಹೇಳಕ್ ಬರೋದಿಲ್ಲ. ಈಗ ಈಗ ಒಂದೇನಂದ್ರೆ, ಮೊದಲು ನೀವು ಊಟಕ್ಕಾಗಿ ಕೃಷಿ ಮಾಡ್ತಾ ಇದ್ರಿ ಹೌದಲ್ವಾ? ಹೌದು. ಜೋಳ, ಸಜ್ಜೆ, ಜೋಳ, ಸಜ್ಜೆ, ರಾಗಿ, ತೊಗರಿ, ಹುಳ್ಳಿ, ಇದೆಲ್ಲ ಏನೇನ್ ಬೇಕೋ ಮಾಡ್ಕೊಂತಿದ್ರಿ. ಮನೆಗೆ ಏನ್ ಬೇಕೋ ಉಳಿದು ಹೆಚ್ಚಾದ್ದೆಲ್ಲ ಮಾರಾಟ ಮಾಡ್ತಿದ್ವಿ. ಆದ್ರೆ ಈಗ ಕೃಷಿ ಬದಲಾಗಿದೆ, ದುಡ್ಡು ಬರುವಂತ ಬೆಳೆಗಳನ್ನೇ ಜಾಸ್ತಿ ಬೆಳಿತೀವಿ ಹೌದಲ್ವಾ? ಈಗ ನಿಮ್ಮ ಭೂಮಿಯ ಮಣ್ಣು ಹೇಗಿದೆ, ಅದ್ರ ಬಣ್ಣ, ಅದ್ರ ಫಲವತ್ತತೆ? ಒಂದ್ ನೋಡ್ರಿ, 2 ಎಕರೆ ಕೆಂಪು ಭೂಮಿ ಬರ್ತದ, ಒಂದ್ 2 ಎಕರೆ ಕಲ್ಲು ಜರ್ಗ. ಚೆನ್ನಾಗಿ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಕೆಂಪು ಭೂಮಿ ಅಂದ್ರೆ ಏನೇನ್ ಬೆಳಿಲಿಕ್ಕೆ ಸೂಕ್ತ ಅದು? ಚೆನ್ನಾಗಿ ಏನನ್ನ ಹಾಕ್ರಿ ಬೆಳಿತದೆ ಅದು. ಹೌದಾ? ಓ ಬೆಳಿತದೆ. ಹೆಚ್ಚಾಗಿ ಏನು ಬೆಳಿತೀರಾ ಆ ಭೂಮಿಗಳಲ್ಲಿ? ಅದ್ರಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಆಗ್ತಿದೆ. ಹೌದಾ? ಈ ಬಾರಿ ಏನು ತುಂಬ ಬೆಲೆ ಬಂದಿದೆ ಅಂತ ಹೌದಾ? ಹೌದ್ರಿ, ಚೆನ್ನಾಗಾಯ್ತು ಈ ವರ್ಷ. ಎಷ್ಟಾಯ್ತು ಈ ಸಲ? ಈ ಸರಿ ಒಂದು 2 ಲಕ್ಷಕ್ಕೆ ಆಯ್ತು. 2 ಲಕ್ಷ ಮಾಲ್ ಆಯ್ತು. ಹ್ಞೂ. ಅಂದರೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಲಾಭದಾಯಕ ಅಂತ ಅನಿಸಿದೆ ನಿಮಗೆ? ಈ ಸರಿ ಆಗೈತ್ರಿ, ಒಂದು ಸರಿ ಕೆಟ್ಟತ್ರಿ ಹೋದ ಸಲ. ಹಾಂ, ಆರಂಭದಲ್ಲಿ ಸ್ವಲ್ಪ ಕೆಟ್ಟು ಅಂತ ಹೇಳ್ತಾರೆ, ಮಳೆಯಾಗಿ ಬಿಳಿಗಾಯಾಗಿ. ಹ್ಞೂ. ತುಂಬ ಕಡೆ ಮಾಲ್ ಕೆಟ್ಟಿದೆ. ಕೆಟ್ಟ ಕೆಟ್ಟವ್ರಿ. ನಿಮ್ದು ಹಂಗೆ ಆಯಿತು? ಒಂದು ಅರ್ಧ ಕೆಟ್ಟು ಬಿಡತ್ರಿ ಸೀದಾ. ಹ್ಞೂ. ಒಂದು ಅರ್ಧ ಚೆನ್ನಾಗಿ. ಅಂದರೆ ಆರಂಭದಲ್ಲಿ ಕೆಟ್ಟಿದೆ. ಹ್ಞೂ, ಆರಂಭದಿಂದ ಮಳೆ ಆಗಿಬಿಡ್ತಲ್ರಿ ಜಾಸ್ತಿ, ಹಸಿ ಜಾಸ್ತಿ ಆಯಿತು. ಹ್ಞೂ, ಮಳೆ ಜಾಸ್ತಿ ಆಗಿ ಕೆಟ್ಟದ್ರಿ. ಕೆಟ್ಟೋಯ್ತು. ಹ್ಞೂ. ಅದು ಲಾಸ್ ಆಯ್ತಾ ಅಥವಾ ಅದರಲ್ಲಿ ಲಾಸ್ ಏನಾದರೂ ರೀ? ಎಲ್ಲ ತಕ್ಕೊಂಡು? ಸುಟ್ಟರೆ ವಾದಂಗೆ ಆಗಿಬಿಡ್ಬೋದು. ಹಾಂ ಹಾಂ. ಕಸೆ ಕಾಯಿಗೆ ಬಿದ್ದು ಹಿಂಗೆ ಯಾವ ಮೆಡಿಸಿನ್ ನೋಡಿದ್ರು ಕಂಟ್ರೋಲ್ ಆಗಲ್ಲ. ಹ್ಞೂ. ಎಷ್ಟನೇ ಕಟಾವ್ ಚೆನ್ನಾಗಿ ಬಂತು ನಿಮಗೆ? 2ನೇ ಕಟಾವ್ ಚೆನ್ನಾಗಿ ಬಂತು. ಚೆನ್ನಾಗಿ ಬಂತು. ಹ್ಞೂ. ಎಲ್ಲಿ ಮಾರುಕಟ್ಟೆ ನಿಮಗೆ ಇದು ಮೆಣಸಿನ್ಕಾಯಿ? ಬ್ಯಾಡಗಿ ಆಗ್ತೀವಿ. ಬ್ಯಾಡಗಿಗೆ ಹೋಗ್ತೀರಿ? ಹ್ಞೂ. ಬ್ಯಾಡಗಿಗೆ ಹೋಗಿ ಮಾರಬೇಕಾ ಅಥವಾ ಹೀಗೆ? ಹ್ಞೂ, ಬ್ಯಾಡಗಿಗೆ ಹೋಗ್ಬೇಕು ರೀ. ಬೇರೆ ಮಾರ್ಕೆಟ್ ಇಲ್ಲಿ ಎಲ್ಲಿಲ್ಲ. ಎಲ್ಲೂ ಇಲ್ಲ. ಹ್ಞೂ. ಅಲ್ಲಿ ಹೇಗಿದೆ ಮಾರುಕಟ್ಟೆ ಸಿಸ್ಟಮು? ಖರೀದಿ ಮಾಡೋದು ಹೇಗೆ? ನೀವು ತೊಗೊಂಡು ಹೋಗೋದು ಹೇಗೆ? ಚೆನ್ನಾಗೈತೆ. ಬೆಲೆ ಹೆಂಗೆ ನಿಗದಿ ಮಾಡ್ತಾರೆ? ಟೆಂಡರ್ ಹಾಕ್ತೀರಿ ಅವರು? ಹೌದಾ? ಹೆಂಗೆ? ಖರೀದಿದಾರ್ ಇರ್ತಾರಲ್ಲ, ಲಾಟ್ ನೋಡಿ ಎಲ್ಲ ಬರೀತಾರೆ, ಮಾಲ್ ನೋಡಿ. ಹ್ಞೂ. ಅದ್ರ ಮೇಲೆ ಹಾಕ್ತಾರೆ ರೇಟ್. ತೂಕ ಚೆನ್ನಾಗಿ ಮಾಡ್ತಾರೆ. ಈ ಖರೀದಿದಾರರು ಲಾಟ್ ನೋಡಿ ಮಾಲ್ ಹಾಕ ಬೆಲೆ ನಿಗದಿಪಡಿಸೋದು ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ? ನಮಗೆ ರೈತರಿಗೆ ಏನ್ರಿ, ಈಗ ಲಾಟ್ ನಂಬರ್ ಮಾಡಿರ್ತಾರ, ನೋಡ್ಕೊಂಡು ಹೋಗಿ ಬರ್ಕೊಂಡು ಹೋಗಿ ಆಮೇಲೆ ಒಂದು ಚೀಟಿ ಕಳಿಸ್ತಾರ, ನಿಂದು ಇಷ್ಟ ಆಯ್ತು ನೋಡಪ್ಪ, ನಿಂದು ಇಷ್ಟ ಆಯ್ತು ನೋಡಪ್ಪ ಅಂತ ಹೇಳ್ತಾರೆ. ಎಷ್ಟು ಬೆಲೆ ನಿಗದಿ ಆಯ್ತು ನಿಮ್ಮ ಮಾಲಿಗೆ? ನಮ್ದು 27.5 ಸಾವಿರ ಆಯ್ತ್ರಿ. ಯಾರ್ದೋ ಕೆಲವ್ರದ್ದು ತುಂಬಾ ಬೆಲೆ ಸಿಕ್ಕಿದೆ ಅಂತ ನಾವು ಪತ್ರಿಕೆಗಳಲ್ಲೆಲ್ಲ ಓದಿದ್ವಿ. ಹ್ಞೂ ಸರ್, ಅದು ದಬ್ಬಿಗಾಯಿ ಅದು 70 ಸಾವಿರ ತನಕ ಆಯ್ತು ರೀ, ಒಂದು ತಿಂಗಳ ಕೆಳಗೆ. ಈ 27 ಸಾವಿರ ರೂಪಾಯಿ ನಿಮಗೆ ಅದು ಹೆಚ್ಚಿನ ಬೆಲೆ ಅನಿಸಿತಾ, ಕಡಿಮೆ ಅನಿಸಿತಾ? ಈ ಹಿಂದೆ ಇಷ್ಟು ರೇಟ್ ಸಿಕ್ಕಿತ ಹೇಗೆ? ನಾವು ಫಸ್ಟ್ಗೆ ಸ್ಟಾರ್ಟಿಂಗ 33 ಸಾವಿರ ಮಾಡಿದ್ವಿ ಫಸ್ಟ್ನೇ ಕಟಾವು. ಹಾಂ. ಈ 2ನೇ ಕಟಾವು 27.5 ಮಾಡಿದ್ವಿ. ಹ್ಞೂ. ಎಷ್ಟು ಕ್ವಿಂಟಲ್ ಆಯ್ತು ಅಲ್ಲಿ? ಫಸ್ಟಿಗೆ ಒಂದು 2.5 ಕ್ವಿಂಟಲ್ ಆಯ್ತು ರೀ. ಹ್ಞೂ. ಇವಾಗ ಒಂದು 5 ಕ್ವಿಂಟಲ್ ಆಯಿತು. ಎಷ್ಟು ಖರ್ಚು ಬರುತ್ತೆ ನಿಮಗೆ? ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಮೆಣಸಿನ್ಕಾಯಿ? ನಾವು 2 ಎಕರೆ. ಹ್ಞೂ. 2 ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಬೆಳೆದ್ರಿ ಟೋಟಲ್? 9, ಒಂದು 15 ಕ್ವಿಂಟಲ್ ಬೆಳೆದಿದೆ. 15 ಕ್ವಿಂಟಲ್ ಬೆಳೆದಿದ್ರಿ. ಖರ್ಚು ಹೆಚ್ಚು ಬರ್ತದ ಮೆಣಸಿನ? ಖರ್ಚು ಬರ್ತದ್ರಿ, 1 ಲಕ್ಷ ಖರ್ಚು ಆಗತ್ರಿ. ಹೌದಾ? ನಿರ್ವಹಣೆ ಮಾಡೋದು ಸುಲಭನಾ ಕಷ್ಟನಾ ಮೆಣಸಿನ್ಕಾಯಿದು? ಕಷ್ಟ ಅಂತ ಇಲ್ರಿ, ಮಾಡ್ಬೇಕು. ಮತ್ತೆ ನಾವು ರೈತರಾಗಿ ಮಾಡ್ಲಂದ್ರೆ ಕಷ್ಟ ಅಂತ ಹೆಂಗ್ ಗೊತ್ತಾಗತ್ತೆ? ಕೆಲವೊಮ್ಮೆ ಅದಕ್ಕೆ ಬರ್ತಕ್ಕಂಥ ರೋಗಗಳು ಗೊತ್ತಾಗೋದಿಲ್ಲ ಅಂತ. ನಮ್ಮ ತಮ್ಮರ ಕಂಪ್ನಿಯಾಗ ಅದ್ರ ಯಾವ ಮೆಡಿಸಿನ್ ನೋಡಿ ಅಂತ ಹೇಳ್ತಾರೆ, ಔಷಧಿ ಕಂಪ್ನಿಯಲ್ಲಿ ಇದಾರೆ, ಹಾಗಾಗಿ ನಿಮ್ಗೆ ಸ್ವಲ್ಪ ಸ್ವಲ್ಪ ತಂದು ಕೊಡ್ತಾರೆ, ನಾವು ನೋಡ್ತಾರೆ ಹೊಡೆದ್ರು. ಬಟ್ ಮಳೆ ಹೆಚ್ಚಾದ್ರೆ ಮಳೆ ನಿಯಂತ್ರಣ ಮಾಡೋಕ್ಕಾಗಲ್ಲ. ಮಳೆ ರೋಗ ದಿವಸದವ್ರಿ ಹೊಡಿತೀವಿ. ಅಲ್ಲ, ಈಗ ಮಳೆ ಹೆಚ್ಚಾಗಿ ಈ ಬಾರಿ ಕೆಟ್ಟೋಯ್ತಲ್ವಾ ತುಂಬಾ? ಮಳೆ ರೋಗ ಬಂದಿಲ್ರಿ ಅದು, ಹಸಿರು ರೋಗ ಹಸಿರಿದ್ದಾಗನೆ ಬಂತಂದ್ರೆ ಅದು ಏನ್ ರೋಗ? ಅದಕ್ಕೆ ಔಷಧನ ಇಲ್ರಿ, ಕಂಟ್ರೋಲ್ ಆಗಿ. ಏನ್ ರೋಗ ಅದು? ಹುಳ ಕುಂತಂಗ ಕತ್ತಿ ಅಂದ್ರ ಬಿಲ್ಲಿ ಹುಳದ ಟೈಪ್ ಮೆಕ್ಕಳಿದ್ದಂಗ ಇರ್ತಾವಲ್ಲ, ಔಷಧ ಅಂಗಡಿ ಕೇಳಿದ್ರ ಆ ಟೈಪ್ ಹೇಳ್ತಾರ ಅವ್ರು. ಈಗ ನಿಮ್ ತಮ್ಮರ ಔಷಧಿ ಅಂಗಡಿಯಲ್ಲಿ ಇದಾರಂದ್ರಲ್ಲ, ಬಳ್ಳಾರ್ಯಾಗ ಕೇಳಿದ್ವಪ್ಪ, ಅವ್ರು ಕಂಡು ಹಿಡಿಯದಾಗಿಲ್ಲ ಅದನ್ನ, ಸಿಗದ್ದು ಮತ್ತೆ ಏನ್ ಮಾಡಕ್ ಆಗಲ್ಲ, ಎಲ್ಲಾದ್ರೂ ಹಂಗ ಆಯ್ತು ಈ ವರ್ಷ ಎಲ್ಲ ಕಡಿ ಅಂತ ಹೇಳಿ ಅದನ್ನ ಇದ್ದೋಟ ಹರ್ಕಂದಿವಿ ವರ್ಷ ಅಷ್ಟೇ. ಅಂತ ಮೆಣಸಿನ್ಕಾಯಿ ಲಾಭ ಕಡಿಮೆ ಆದ್ರೂ ಚೆನ್ನಾಗಿ ಬೆಲೆ ಬಂದಿದೆ, ಬಂದಿದೆ, ಹಾಗಾಗಿ ಒಂದಿಷ್ಟು ಖರ್ಚು ವೆಚ್ಚ ತೆಗೆದು ಒಂದಿಷ್ಟು ಲಾಭ ಉಳಿತಾ? ಹಾ, ಉಳಿತ. ಎಷ್ಟು ಉಳಿತ್ರಿ ಈ ಬಾರಿ? ಒಂದ್ ಉಳಿತದೆ, 1 ಲಕ್ಷ ಉಳಿತದೆ. ಈಗ ನೀವು ಮೆಣಸಿನ್ಕಾಯಿ ಪ್ರತಿ ವರ್ಷ ಬೆಳಿತಾ ಇದ್ರಿ? ಹಾ, ಈಗ 4 ವರ್ಷದಿಂದ ಕಂಟಿನ್ಯೂ ಮಾಡ್ತೀವಿ. ಒಂದೇ ಬೆಳೆಯನ್ನು ಬೆಳಿತಿರೋ ಪರ್ಯಾಯ? ಇಲ್ಲ, ಬೇರೆ ಬೇರೆ ಮಾಡ್ತೀವಿ. ಹೇಗೆ? ಈ ಕಡೆ ಒಂದು 1.5 ಎಕರೆ ಹಾಕಿದ್ವ, ನೆಕ್ಸ್ಟ್ ಈ ಕಡೆ ಒಂದು 1.5 ಎಕರೆ, ಒಂದಾಗ ಐತ್ರಿ ಭೂಮಿ, ಎಕ್ಸ್ಚೇಂಜ್ ಮಾಡ್ತೀವಿ. ಮೆಣಸಿನ್ಕಾಯಿ ಹಾಕಿದ ಭೂಮಿಯಲ್ಲಿ ಮೆಣಸಿನ್ಕಾಯಿ ತೆಗೆದ ಮೇಲೆ ಏನು ಬೆಳಿತೀರಿ? ಮೆಕ್ಕೆಜೋಳ ಹಾಕ್ತಿದ್ರಿ ಅಲ್ಲಿ ಸೂಕ್ತನಾಗೆ, ಇಲ್ಲದ್ರೆ ಬೇರೆ ಏನೋ ಮತ್ತೆ ಬಿತ್ತದು ಶೇಂಗಾ. ಎಷ್ಟು ಜನ ಇದ್ರಿ ಕುಟುಂಬದೊಳಗೆ? ಈಗ ನಾವು ಒಂದು ಬೇರೆ ಆಗ್ಬಿಟ್ಟಿವಿ ರೀ. ಹ್ಮ್. ಅಲ್ಲ, ನಿಮ್ಮ ಕುಟುಂಬನೇ ಹೇಳಿ, 7 ಜನ? ನಿಮ್ಮ ಮನೆಯವರು 7 ಜನ ಎಲ್ಲರೂ ಸೇರಿ 7 ಜನ? 7 ಜನ. ಕೃಷಿಯಲ್ಲಿ ತೊಡಗಿಕೊಳ್ಳೋರು ಎಷ್ಟು ಜನ? ನೀವು ಕೆಲಸ ಮಾಡೋರು? ನಿಮ್ಮ ಸರ್ ಕೆಲಸ ಮಾಡೋರು ಅಂದ್ರೆ ನಾವು ಇಬ್ರ ಮಕ್ಕಳು ಓದಕ್ ಹೋಗ್ರ. ಎಷ್ಟನೇ ಕ್ಲಾಸ್ ಹೋಗ್ತಾ ಇದ್ರೆ? ಒಬ್ಬ PUC ಓದ್ತಾನ, ಒಬ್ಬಕಿ ಸೆಕೆಂಡ್ ಇಯರ್ ಓದ್ತಾರ, ಒಬ್ಬಕಿ 9, ಒಬ್ಬ 8 ಓದ್ತಾನ. ಅವ್ರಿಗೂ ಈ ಕೃಷಿ ಕೆಲಸಗಳು ಅದು ಪರಿಚಯ ಅಂದ್ರೆ ಮಾಡ್ತೀವಿ ರೀ, ಜಾಸ್ತಿ ಅವರ ಮಾಡಿರೋದು ಈ ವರ್ಷ. ಹೆಂಗಂದ್ರೆ ಇದು ಕೊರೋನಾ ಬಂದು ಈ ವರ್ಷ ಅವರ ಮಾಡಿದ್ರು, ಅವರೇ ಕೆಲಸ ಮಾಡಿದ್ರು. ಈ ಕೊರೋನಾ ಬಂದಿದ್ದಕ್ಕೆ ಮಾಡಿದ್ರು ಅಂತ ಹೇಳ್ತಾರೆ. ಒಂದೇಳೆ ಬರದೇ ಇದ್ರೆ ಶಾಲೆಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ. ಈ ನಿಟ್ಟಿನೊಳಗಡೆಗೆ ಅವರಲ್ಲಿ ಆಸಕ್ತಿ ಇದೇನಾ ನಿಮ್ಗೆ ಅನ್ಸಿದ ಮಟ್ಟಿಗೆ ಮಕ್ಕಳಲ್ಲಿ ಈ ಕೃಷಿ ಬಗ್ಗೆ ಆಸಕ್ತಿ? ಓ, ಇದು ನಮ್ಗೆ ಅನ್ನ ಕೊಡುತ್ತೆ ಅಥವಾ ನಮ್ಗೆ ಒಂದು ಜೀವನ ಕೊಡುತ್ತೆ, ಅಂತಕ್ಕಂಥ ಒಂದು ಮನಸ್ಸು ಇದೆ ನಮ್ಮ ಮಕ್ಕಳಲ್ಲಿ ಐತೆ ಐತೆ ಇದೆ ಮಾಡ್ತಾರೆ ಮಾಡ್ತಾರೆ ಅದನ್ನ ನೀವು ಬೆಳೆಸ್ತಾ ಇದೀರಾ? ಹಾಂ ಬೆಳೆಸ್ತೀವಿ. ಅದು ಅವ್ರಿಗಾಗಿ ಬರ್ತಾ ಇದೆಯಾ? ಇಲ್ಲ ನಾವು ಹೇಳಿದಂಗೆಲ್ಲ ಮತ್ತೆ ಹೋಗಿ ಮಾಡ್ತಾರೆ ಎಲ್ಲ. ಅಲ್ಲ ಎಷ್ಟೋ ತಂದೆ ತಾಯಿಗಳು ಕೃಷಿಗೆ ಮಕ್ಕಳನ್ನ ಕರೆತರ ತುಂಬ ಕಡಿಮೆ. ನೀವೇನ್ ಮಾಡ್ತೀರಪ್ಪ ಇದು ಹೋದ್ರಿ ಏನಾದರೂ ನೌಕರಿ ತಗೋ. ಈಗ ನಾವು ಹಂಗಲ್ರಿ, ಹಳ್ಳಿಯಾಗಿದೀವ, ಸಿಟಿಯಾಗಿದ್ರೆ ಅವ್ರ ಲೆವೆಲ್ ಬೇರೆ ಬೇರೆ. ಈಗ ನಾವು ಹಳ್ಳಿಯಾಗಿದ್ದಾರೆ ಏನು ಮಾಡೋಕ್ಕಾಗಲ್ಲ, ಎರಡಕ್ಕೂ ಹೊಂದಾಣಿಕೆ, ಎರಡಕ್ಕೂ ಹೊಂದಾಣಿಕೆ ಆಗ್ಬೇಕು. ಈ ಬಾರಿ ನೀವು ಈರುಳ್ಳಿಯನ್ನು ಬೆಳೆದಿರಿ ಅಂತ ಹೇಳಿದ್ರಿ, ಈರುಳ್ಳಿ ಈ ಭಾಗದಲ್ಲಿ ಹೇಗೆ ಬರುತ್ತೆ? ಈರುಳ್ಳಿ ಚೆನ್ನಾಗಿ ಬರ್ತೈತ್ರಿ, ಅದಕ್ಕೆ ಜಾಸ್ತಿ ಮಳೆ ಆಗಿ ಕೊಳೆ ರೋಗ ಬರಬಾರ್ದು. ಎಷ್ಟು ಎಕರೆ ಬೆಳೆದ್ರಿ ನೀವು ಈರುಳ್ಳಿ? ಈಗ ನಾವು 1.5 ಎಕರೆ ಹಾಕಿವಿ. ಅದರಲ್ಲಿ ಏನಾದ್ರು ತಳಿ ಇದೆಯಾ? ಅದವ್ರಿ ಅದವ್ರಿ ಅದವ್ರಿ. ಯಾವ ತಳಿ ನೀವು ಬೆಳೆದ್ರಿ? ನಾವು ಇಂಡಿಯಾ ಅಮೇರಿಕ ಅಂತಂದು ಹಾಕ್ತೀವಿ ಸರ್. ಒಳ್ಳೆ ಇಳುವರಿ ಒಳ್ಳೆ ಇಳುವರಿ ಬಂದಿದೆ. ಆ ತಳಿ ವಿಶೇಷತೆ ಏನು? ಚೆನ್ನಾಗಿ ಗಡ್ಡೆ ಇಡ್ತೈತ್ರಿ, ಒಳ್ಳೆ ಇಳುವರಿ ಬರ್ತೈತಿ, ರೋಗನೂ ಕಡಿಮೆ ಇದೆ. ಅದಕ್ಕೆ ರೋಗ ಕಡಿಮೆ? ಅದಕ್ಕೆ ಕಡಿಮೆ ಇದೆ. ಅದಕ್ಕೆ ಏನು ಮಾಡಬೇಕು? ನೀವು ಒಂದು ಬಾರಿ ಈರುಳ್ಳಿ ಬೆಳಿತೀರ ಅಂತಂದ್ರೆ ಅದರ ಆರಂಭದಿಂದಲೂ ಏನು ನಿರ್ವಹಣೆ ಬರ್ತದೆ, ಏನೇನು ಮಾಡ್ತೀರಿ? ಅದಕ್ಕೆ ಮುಂದಾಗ ಚೆನ್ನಾಗಿ ಮಾಯಿ ಹೊಡ್ಕೋಬೇಕು. ಸ್ಟಾರ್ಟಿಂಗ್ ಹೊಡ್ಕೊಂಡು ಸ್ವಲ್ಪ ವಾರಿ ಹೊಡ್ಕೊಂಡು ಗೊಬ್ಬರ ಒಂದು 4 ಸೇರು ಹಾಕಿದ್ರೆ 1 ಸೇರು ಬೀಜ ಹಾಕ್ಯಂದು ಬೀಜ ತೆಳ್ಳಗೆ ಹೋಗ್ಬೇಕು ರೀ. ಆಮೇಲೆ ತೆಳ್ಳಗೆ ನೀರು ಬಿಡ್ಬೇಕು. ಊಟ ತಕನ ಮಡಿ ಸಸಿ ಬೇರೆ ಮಾಡ್ಕೊಂತೀರಿ? ಇಲ್ಲ ಇಲ್ಲ ಇಲ್ಲ, ಉಗ್ಗಿ ಬಿಡ್ತೀವಿ. ಉಗ್ಗಿ ಬಿಡ್ತೀರಿ ನೀವು? ತೆಳ್ಳಗೆ ನೀರು ಕಟ್ಟೋದು. ಆಮೇಲೆ ಒಂದು 2 ಸರಿ ಕಳೆನಾಶಕ ಕೊಡ್ತೀವಿ. ಗಡ್ಡೆ ಇಡೋದ್ರೊಳಗೆ ಗೊಬ್ಬರ ಹಾಕ್ಬೇಕು. ಯಾವ ಗೊಬ್ಬರ ಕೊಡ್ತೀರಿ ಹೆಚ್ಚಾಗಿ? DAP 17 ಕಾಂಪ್ಲೆಕ್ಸ್ ಕಳೆ. ಮತ್ತೆ ಆದ್ಮೇಲೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗೋದು ಔಷಧ ಹೊಡಿತೀವಿ, ನೀರು ಕಟ್ಟಿ ಅಂತ ಇದ್ದ ಅಷ್ಟು. ಈ ಈರುಳ್ಳಿಗೆ ಆರಂಭದಿಂದ ಏನೇನು ರೋಗ ಈ ಥರದ್ದು ಬರ್ತದೆ? ಸ್ಟಾರ್ಟಿಂಗ್ ಅಂದ್ರೆ ತಿರುಗ್ತದ, ಅದು ಬಳ್ಳಿ ತಿರುಗಿದಂಗೆ ದಿಂಡು ಏನಿರ್ತದಲ್ಲ ಅದು ತಿರುಗಬಾರ್ದು. ಅದು ವೀಕ್ ಇದೆ ಅಂತ, ವೀಕ್ ಇದೆ ಅಂತ, ದುರ್ಬಲವಾಗಿದೆ ಅಂತ. ಅದಕ್ಕೆ ಏನು ಮಾಡ್ಬೇಕು? ಇಮ್ಡಿಯೆಟ್ಲಿ ಔಷಧ ಹೊಡಿಬೇಕು ರೀ, ಜಲ್ದಿ ನೋಡ್ಕೊಂಡು. ಈಗ ನಿಮ್ಮ ಮನೇಲಂತೂ ನಿಮ್ಮ ತಮ್ಮ ಔಷಧಿ ಬಗ್ಗೆ ತಜ್ಞರು ಇದ್ದಾರೆ, ಗೊತ್ತಾಗ್ತದೆ. ಜನಸಾಮಾನ್ಯರು ಅಂಗಡಿಗೆ ಹೋಗಿ ಕೇಳ್ತಾರೆ ಇವಾಗ ಯಾರು ಅವಲಂಬಿಸ್ಕೊಳ್ಬೇಕು, ಹಿಂಗ ಆಗ್ಬಿಡತ್ರಿ ಸ್ವಲ್ಪ ನೋಡ್ರಿ ಅಂದ್ರೆ ಅವ್ರು. ಅಲ್ಲೇ ಕೃಷಿ ಇಲಾಖೆ ಇದೆ, ಅದರಲ್ಲಿ ರೈತ ಸಂಪರ್ಕ ಕೃಷಿ ಅಧಿಕಾರಿಗಳು ಇರ್ತಾರೆ. ಅವರು ತಜ್ಞರನ್ನ ಭೇಟಿಯಾಗೋದಾಗ್ಲಿ, ಅವರು ನಿಮ್ಮ ಹೊಲಕ್ಕೆ ಬರೋದಾಗ್ಲಿ, ಈ ತರದ್ದು ಸಂಪರ್ಕ ಸರ್ ಈ ವರ್ಷ ಅಂದ್ರೆ ಕೃಷಿ ಆಫೀಸ್ನಾಗ ನಾವು ಇಲ್ಲಿ ನಮ್ಮ ತಮ್ಮರ್ತ ಬರ್ಸ್ಕೊಂಡು ಹೋಗಿ ಅಲ್ಲಿ ಸಿಗೋಂಥ ಹೊಸದ ಅಲ್ಲೇ ಜಾಸ್ತಿ ನಾನು ಹೊಡೆದಿರೋದು. ಈರುಳ್ಳಿ ಚೆನ್ನಾಗಿ ಬರ್ತೈತ್ರಿ ಅಲ್ಲಿ ಹೊಸದು ಚೆನ್ನಾಗಿ ಬಂದಿದೆ. ಕಳೆದ ಬಾರಿ ನಾನು ಕೇಳಿದ ಮಟ್ಟಿಗೆ ಈರುಳ್ಳಿಗೆ ಮಳೆ ಹೆಚ್ಚಾಗಿ ಇದಾಯ್ತು ಅಂತ, ನಿಮಗೂ ಹಾಗಾಯ್ತಾ ಈ ಭಾಗ? ಇಲ್ಲ ರೀ, ಅಸಲ ನಾನು ಹಾಕಿದ್ದಿಲ್ಲ. ಹಾಕಿದ್ದಿಲ್ಲ? ಇಲ್ಲ ರೀ ಹಾಕಿಲ್ಲ. ಹಾಂ, ಇದು ನವಂಬರ್ಗೆ ಹಾಕಿದ್ದಿರಿ? ನವಂಬರಲ್ಲಿ ಹಾಕಿ, ನವಂಬರ್ 3 ತಾರೀಕಿಗೆ ಹಾಕಿ. ನವಂಬರು, ಡಿಸೆಂಬರು, ನವಂಬರ್ನಾಗ ಹಾಕಿದ್ರೆ ಚೆನ್ನಾಗಿ ರೀ, ಜಲ್ದಿ ಬಂದು ಮಾಡ. ಹೌದಾ? ಅಂದ್ರೆ ನವಂಬರ್ನಲ್ಲಿ ಈರುಳ್ಳಿ ಬೆಳೆ ಸೂಕ್ತ. ಮಾರ್ಕೆಟಲ್ಲಿ ದಾವಣಗೆರೆ? ದಾವಣಗೆರೆಗ? ಇಲ್ಲ ಬೆಂಗಳೂರು. ಎಷ್ಟು ಎಕರೆಯಲ್ಲಿ ಬೆಳೆದ್ರಿ ಈಗ ನೀವು? 1.5 ಎಕರೆ. ಎಷ್ಟು ಬಂದಿದೆ ಈಗ ಇಳುವರಿ? 200 ಪಾಕೆಟ್ ಆಯ್ತು. 200 ಪಾಕೆಟ್ ಆಗಿದೆ. ಖರ್ಚು ಎಷ್ಟು ಬಂತು? ಖರ್ಚು ಒಂದು 50,000 ಬರ್ತದೆ. 50,000 ಖರ್ಚು ಬರ್ತದೆ, ಔಷಧಿ ಉಪಚಾರ ಎಲ್ಲ ಬರ್ತದೆ, ಕಳನಾಶಕ ಇತ್ಯಾದಿ. ಬೆಲೆ ಹೇಗಿದೆ ಈ ಬಾರಿ? ಒಂದು ವಾರ ಕೆಳಗೆ 4 ಚಿಲ್ಲರೆ ಇತ್ತು ರೀ, ಈಗ ಸ್ವಲ್ಪ ಡೌನ್ ಆಯ್ತಂದ್ರೆ 3.5 ಹಂಗ ಸಿಗ್ತದೆ. ಸಿಗ್ಬೋದು ಅಂತ ಅನ್ಕೊಂಡಿದ್ದೆ. ಮಾರ್ಕೆಟ್ ಇಂದ ಹೇಳಕ್ ಬರಲ್ಲ. ನಿಮ್ಮ ನಿರೀಕ್ಷೆ ಮಾರ್ಕೆಟ್ ಅಲ್ಲಿ ಹೇಗಿದೆ? ಹೆಚ್ಚು ಮಾಲ್ ಬರ್ತಾ ಇದೆ ಈಗ? ಬರ್ತದೆ ಈರುಳ್ಳಿ, ಎಲ್ಲರೂ ಜಾಸ್ತಿ ಬೆಳೆದೇ ಇದೆ, ಹಾಗಾಗಿ ಬೆಲೆ ಕಡಿಮೆ ಆಗೋ ಸಾಧ್ಯತೆಗಳಿದಾವ? ಈಗ ಮತ್ತೆ ಬ್ಯಾಸಿಗೆ ಅಲ್ರಿ, ಇಂಡಿಯನ್ ಯಾರು ಹಾಕಲ್ಲ ಮಳೆಗಾಲ ಬರ್ತಕ್ಕ. ಈರುಳ್ಳಿಯನ್ನ ಬೆಳೆದ ಮೇಲೆ ಬೆಲೆ ಇಲ್ಲದೆ ಇದ್ರೆ ಅದನ್ನ ಸಂಗ್ರಹಣ ಮಾಡಿಕೊಳ್ಳೋ ಸಾಮರ್ಥ್ಯ ರೈತರಲ್ಲಿ ಇದೆನಾ? ಒಂದ್ ವೇಳೆ ಮಾರ್ಕೆಟಲ್ಲಿ ಬೆಲೆ ಇಲ್ಲಪ್ಪ, ಲಾಸ್ ಆಗ್ಬಿಡುತ್ತೆ ಮಾರಿಬಿಟ್ರೆ ಅಂದ್ರೆ, ಅದನ್ನ ನಾನು ಸ್ಟಾಕ್ ಇಟ್ಕೊಂಡು ನಂತರದಲ್ಲೇ ಬೆಲೆ ಬಂದಾಗ ಮಾರೋದಕ್ಕೆ ನೀನೊಬ್ಬ ರೈತನಾಗಿ ಹೇಳು, ಆ ಸಾಮರ್ಥ್ಯಗಳು ರೈತರಲ್ಲಿ ಇದೆಯಾ? ಸ್ಟಾಕ್ ಮಾಡ್ಕೊಳ್ಳೋಣ. ಸ್ಟಾಕ್ ಮಾಡಕ್ ಆಗೋದಿಲ್ಲ. ಯಾಕೆ? ಏನ್ ಸ್ಟಾಕ್ ಆಗೋದಿಲ್ಲ ಅಂದ್ರೆ, ಮಳೆ ಬಂತಂದ್ರ ಅದನ್ನ ಮುಚ್ಚೋದು ಒಜಿ. ರೈತ ಎಲ್ಲ ಹೊಲ್ದಾಗ ಹೋಗಿರ್ತೀವಿ, ಮಳೆ ಮಳೆ ಆಯ್ತು ಬದಲೆಲ್ಲ ಮುಚ್ಚಲಿಲ್ಲ, ಹೊಲದಲ್ಲೇನೆ ಈರುಳ್ಳಿ ಶೇಖರಣೆ ಮಾಡ್ಕೊಳಕ್ಕೆಲ್ಲ ಇದು ಮಾಡ್ಕೊಳ್ತಿದ್ರು. ಕೆಲವೆಲ್ಲ ಮಾಡ್ತಾರೆ ಸೊಂಡೋರು ಹಿಂಗ ಈ ಕಡೆಗೆಲ್ಲ. ನಮ್ಮ ಕೂಡಲಿ ತಾಲೂಕಿನ ಕಡಿಮೆ ರೀ ಮಾಡೋದು. ಈಗ ಅವ್ರು ಹೇಳ್ತಾರೆ ತೋಟಗಾರಿ ಇಲಾಖೆ, ಉಳ್ಳಾಗಡ್ಡಿದು ಇದು ಬಂದೈತಿ ಮಾಡ್ಕೇಳ್ರಿ ಅಂತೇಳಿ. ನಾವು ಮತ್ತೆ ಯಾವಾಗ ಒಂದ್ಸರಿ ಹಾಕ್ತಿರ್ತೀವಲ್ಲ ಅದನ್ನ ನಾವು ಶೇಖರಣೆ ಮಾಡ್ಕೊಳಕ್ ಅವಕಾಶ ಇದೆ ಐತ್ರಿ ಇಲಾಖೆಯಲ್ಲಿ ಇದೆ ಐತ್ರಿ. ಯಾಕೆ ನೀವು ಅದನ್ನ ಬಳಸ್ಕೊಳ್ಳಲ್ಲ? ನಾವು ಹಾಕೋದು ಕಡಿಮೆ ಅಲ್ರಿ, ಒಂದೊಟ್ಟು ಏನಾರು ರೋಗ ಬಿತ್ತಂದ್ರೆ ಅದ್ ಕೈ ಬಿಟ್ಬಿಡ್ತೀವಿ, ಒಂದ್ 2-3 ವರ್ಷನೂ ಕೈ ಬಿಟ್ಬಿಡ್ತೀವಿ, ಲಾಸ್ ಆಗ್ಬಿಡೋದು ಅಂತಂದು. ಈಗ ರಾಜ್ಯದಲ್ಲಿ ಈರುಳ್ಳಿ ಬೆಳೆಗಾರರ ಒಕ್ಕೂಟಗಳೇನೋ ಆಗಿವೆ, ಅದರ ಬಗ್ಗೆ ಗೊತ್ತಿದೆ ನಿಮಗೆ? ಇಲ್ಲ ಸರ್ ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ಲ, ನೀವು ಅದರ ಸದಸ್ಯರಾಗ್ಲಿ? ಏನಿಲ್ಲ. ಬಹಳ ಮುಖ್ಯವಾಗಿ ನೀವು ಕೃಷಿಗೆ ಸರ್ಕಾರದ ಯಾವ ಯೋಜನೆಗಳನ್ನ ಬಳಸ್ಕೊಂಡಿದ್ದೀರಿ? ಅದು ಕೇಂದ್ರ ಸರ್ಕಾರದ್ದಾಗಿರ್ಬೋದು, ರಾಜ್ಯ ಸರ್ಕಾರದ್ದಾಗಿರ್ಬೋದು, ಯಾವ ತರದ ಸಹಾಯ ತಗೊಂಡಿದ್ದೀರಿ? ಕೇಂದ್ರ ಸರ್ಕಾರದಿಂದ ಏನು ಬಂದಿಲ್ಲ. ನಿಮ್ಗೆ ರೈತರಿಗೆ 2-2 ಸಾವಿರ ರೂಪಾಯಿ ಹಂತಂತವಾಗಿ ಬಂದಿಲ್ಲ ಅದು. ಯಾಕೆ, ಏನು ಸಮಸ್ಯೆ? ಅವು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಪಾಣಿದ ಐತಿ, ಅದೈತಿ, ಎಸ್ ಎಸ್ ಎಲ್ಲ ಅಲ್ಲಿ ಹೋಗಿ ಬಂದು ಆಫೀಸಿ ನಿಮಗೆ ಬಂದಿಲ್ಲ? ಬಂದಿಲ್ಲ. ಸಮಸ್ಯೆ, ಟೆಕ್ನಿಕಲ್ ಸಮಸ್ಯೆ ಅಂದ್ರೆ ಪಹಣಿ ಎಲ್ಲ ನಿಮ್ಮ ಹೆಸರಲ್ಲಿ ಇದಾವ? ಆಗಿದ್ರು ಆಗಿಲ್ಲ, ಮತ್ತೆ ಸರಿಪಡಿಸ್ಕೊಳ್ಬೇಕಲ್ವಾ ನಾಳೆ ಏನು ಸರ್? ಈಗ ಹೋಗ್ತೀರಾ? ಹಾ, ತಗೊಂಡಿ ಬಿಡ್ರಿ ನಿಮ್ಮದು ಅಂತ ಹೇಳ್ತಾರ. ನಾವು ಜಾಸ್ತಿ ಹೋಗೋದಿಲ್ಲ, ಈಗ ವ್ಯವಸಾಯ ಮಾಡ್ಕೊಂತ ಎಲ್ಲಿ ಹೋದಾಗ ನಿರಂತರ ಸಂಪರ್ಕ ಇಲ್ಲ, ಇಲ್ಲ ಕಡಿಮೆ ರೀ, ಕಡಿಮೆ ಆಗ್ತದೆ. ಮಕ್ಕಳನ್ನ ಕಳಿಸ್ಬೋದಲ್ವಾ ನಾವು ಹಿಂಗೆ ಹೋಗಿ? ಸರ್, ಮಕ್ಕಳು ಅವಾಗ ಓದಕ್ಕೆ ಹೋಗ್ತದೆ. ಅದು ಒಂದು ಕೆಲಸ ಅಲ್ವಾ, ಇದು ಜವಾಬ್ದಾರಿ ಅಲ್ವಾ ಸರ್? ಅವರು ಈಗ ಕಾಲೇಜ್ಗಳು ಬಿಡಂಗಿಲ್ಲ, ಅವ್ರು ಅಲ್ಲೇ ಮೇಷ್ಟು ಫೋನ್ ಹೊಡಿತಿರ್ತಾರೆ, ನಿನ್ನ ಮಗ ಇವತ್ತು ಬಂದ್ಲು ನೋಡಪ್ಪ ಅಂತ. ಅಂದ್ರೆ ಈಗ ನಿಮ್ಗೆ ಯಾವುದೇ ಬೆನಿಫಿಟ್ಗಳು ತಗೊಂಡಿಲ್ಲ? ಇಲ್ಲ ಇಲ್ಲ, ಸರ್ಕಾರದ್ದು ನಮಗೆ ಬಂದಿಲ್ಲರಿ. ನೀರಿಗೆ ಬೋರ್ ಹಾಕ್ಸ್ಕೊಳ್ಳೋದಾಗಿರ್ಬೋದು, ಗಂಗಾ ಕಲ್ಯಾಣ, ಇಲ್ಲ ಇಲ್ಲ ಬಂದಿಲ್ಲರಿ, ನಾವು ಸ್ವಂತ ಮಾಡ್ಕೊಂಡಿದ್ದಲ್ಲ. ಕೊಟ್ರೇಶ್ ಅವರೇ, ಒಂದು ಕೃಷಿ, ಒಂದು ಸಣ್ಣ ಅಥವಾ ಸಾಮಾನ್ಯ ಕುಟುಂಬವನ್ನು ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಹೆಚ್ಚು ಕಷ್ಟಗಳು ಬರಲಾರ್ದಂಗೆ? ನೋಡ್ರಿ, ಕೃಷಿ ಐತಲ್ಲ, ಚೆನ್ನಾಗಿ ಬೆಳೆದ್ರ ನೌಕರಿ ಏನು ಮಾಡೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿ ಜೀವನ ಮಾಡ್ಬೋದು ಮಾಡ್ಬೋದು. ಹೊಲ ಬೆಳಿಬೇಕ್ರಿ, ಹೊಲ ಬೆಳಿಲಿಲ್ಲ ಅಂದ್ರೆ ನಾವು ಮತ್ತೆ ದಿವಸ ಅಲ್ಲಿ ಬದುಕು ಮಾಡೋದ. ಕೃಷಿಯಲ್ಲಿ ಬರ್ತಾ ಬರ್ತಾ ಇಳುವರಿ ಕಡಿಮೆ ಆಗ್ತದೆ, ರಾಸಾಯನಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಮಾಡ್ತಾರೆ, ಕಳೆನಾಶಕ ಔಷಧಿಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಹೀಗಾಗಿ ಮತ್ತೆ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ ಸರ್? ಇವತ್ತಿಗೆ ನೋಡ್ರಿ, ಅದು ಆ ಭೂಮಿಗೂ ಆ ಗೊಬ್ಬರಕ್ಕೂ ಅಡ್ಜಸ್ಟ್ಮೆಂಟ್ ಆಗಿಬಿಡುತ್ತೆ, ಹೊಂದಾಣಿಕೆ ಆಗಿದೆ. ಈಗ ಅದನ್ನ ಮಾಡಿದ್ರೆ ನಾವು ಒಂದು 4 ಸಲ ರೀ ಗೊಬ್ಬರ ಹಾಕ್ದಂಗೆ ಬಿಟ್ಬಿಡ್ತೀವಿ, ಅದು ಎದ್ದಾಳದೇ ಅಲ್ಲ. ಗೊಬ್ಬರ ಹಾಕಿರೋದ ಬೇರೆ ಇರ್ತೈತಿ, ಹಾಕಿಲ್ಲದ ಬೇರೆ ಇರ್ತೈತಿ. ಸಾವಯವ ಗೊಬ್ಬರಗಳ ಬಳಕೆ, ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ? ಹಾಂ, ಎರೆಹುಳು ತರ್ತೀವಿ ಕೃಷಿ ಆಫೀಸ್ನ. ನೀವೇ ಮಾಡಿಸ್ತೀರಾ? ಇಲ್ಲರಿ, ಕೃಷಿ ಆಫೀಸ್ನ ತರ್ತೀವಿ, 110 ರೂಪಾಯಿಗೆ ಒಂದು ಪ್ಯಾಕೆಟ್ ಬರುತ್ತೆ. ಅವನು ಬಳಕೆ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಹಾಗಾಗಿ ನಿಮಗೆ ಇಳುವರಿ ಸಮಸ್ಯೆ ಆಗಿಲ್ಲ? ಇಲ್ಲ ಇಲ್ಲ, ನಾವು ವರ್ಷದಲ್ಲಿ ಅವನ್ನ 100 ಚೀಲ ತರಿಸ್ತೀವಿ. ಸರ್, ಈಗ ನಿಮ್ಮ ಅನುಭವದ ಪ್ರಕಾರ ಮುಂದಿನ ತಲೆಮಾರಿನ ಯುವಕರಿಗೆ ಏನ್ ಹೇಳ್ತೀರಿ? ಎಲ್ಲರಿಗೂ ಉದ್ಯೋಗ ಸಿಗಲ್ಲ, ಭೂಮಿ ಇರುತ್ತೆ, ಕೃಷಿ ಇರುತ್ತೆ, ಆದ್ರೆ ಉದ್ಯೋಗವನ್ನೇ ಅವಲಂಬಿಸ್ಕೊಂಡು ಅದನ್ನ ಹುಡುಕಾಡ್ಕೊಂಡು ಹೋಗುವಂತ ಯುವಕರು ಜಾಸ್ತಿ ಆಗ್ತಾ ಹೋಗ್ತಾರೆ. ಸರ್ ನೋಡ್ರಿ, ಓದನ್ ಇರ್ಬೇಕು, ಅದ್ರಾಗೂ ಸ್ವಲ್ಪ ಅನುಭವ ಆಗಿರ್ಬೇಕು, ಕೃಷಿ ಕ್ಷೇತ್ರ ಕೃಷಿ ಅನುಭವ ಇರ್ಬೇಕು ಇರ್ಬೇಕು, ವಿದ್ಯಾಭ್ಯಾಸ ಬೇಕೇ. ಈಗ ಎಲ್ಲರಿಗೆ ನೌಕರಿ ಅಂತ ಎಲ್ಲಿ ಸಿಗ್ತದ್ರಿ? ಸಿಗಲ್ಲ. ಕೃಷಿಯನ್ನೇ ಒಂದು ಉದ್ಯಮ ಅಲ್ವಾ, ಅದು ಅಲ್ಲಿ ಒಬ್ಬನ್ ದುಡಿದ್ರ 10 ಜನ ಸಂಪಾದಿಸ್ಬೋದು. ನೌಕರಿ ಏನ್ ಮಾಡ್ತಾರೆ, ಹೋದ್ರೆ ಗಡ ಟೀ ಕೊಡೋದಲ್ಲ ಅವ್ರು, ತಾನು ತಾನಾಯ್ತು ತನ್ನ ಮನೆ ಆಯ್ತು ಅಂತಾರೆ. ಅಷ್ಟೇ ಅಷ್ಟೇ ಅಷ್ಟೇ. ಒಬ್ಬ ರೈತನಿಗೆ ಮನಸ್ಸು ವಿಶಾಲವಾಗಿರ್ತದೆ, ಅವ್ನು 10 ಜನ ಬರಲಿ, ಸಾಕಷ್ಟು ಸಾಮರ್ಥ್ಯ ಇರ್ತದೆ ಮನ್ಯಾಗ ಜಲ್ಲಿ ಮಾಡಕ್. ಅದಕ್ಕಾಗಿನೇ ಹೇಳಿರೋದಲ್ವಾ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ. ಅನ್ನ ಬೆಳೆಯುವ ರೈತ ಶ್ರೇಷ್ಠ. ಒಳ್ಳೇದು ಕೊಟ್ರೇಶಪ್ಪರೇ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಕೂಡ್ಲಿಗೆಯ ಶ್ರೀ ಜಿ ಕೊಟ್ರೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಎಂ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ರೈತರು ತಮ್ಮಲ್ಲಿರುವಂಥ ರಾಸುಗಳ ಸಂಖ್ಯೆಗೆ ಅನುಗುಣವಾಗಿ ಮನೆಯಲ್ಲಿ ವಾಸಿಸುವ ಜನರ ಸಂಖ್ಯೆಯನ್ನು ನೋಡಿಕೊಂಡು ನಿರ್ದಿಷ್ಟ ಗಾತ್ರದ ಜೈವಿಕ ಅನಿಲ ಘಟಕವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ರೈತರು ಜೈವಿಕ ಅನಿಲ ಘಟಕವನ್ನು ಕಟ್ಟಿಸಿಕೊಳ್ಳೋದಕ್ಕೆ ಸಾಲದ ಸೌಲಭ್ಯ ದೊರೆಯುತ್ತೆ. ಜೈವಿಕ ಅನಿಲ ಘಟಕಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದರಿಂದ ಹಲವಾರು ಪ್ರಯೋಜನಗಳಿವೆ. ಬಹಳ ಕಡಿಮೆ ಖರ್ಚಿನಿಂದ ಅಗತ್ಯವಾದ ಇಂಧನವನ್ನು ಸುಲಭವಾಗಿ ಉತ್ಪಾದನೆ ಮಾಡಬಹುದು. ಇದರಿಂದ ಕಡಿಮೆ ಕಾಲದಲ್ಲಿ ಹೆಚ್ಚು ಶ್ರಮ ಇಲ್ಲದೆ ಪಾತ್ರೆಗಳು ಮಸಿಯಾಗದಂತೆ ಅಡಿಗೆ ಮಾಡಿಕೊಳ್ಳಬಹುದು. ಅನಿಲ ಯಂತ್ರದಿಂದ ಹೊರಬರುವಂಥ ಸಗಣಿ ಬಗಡ ಸಾಧಾರಣ ಸಗಣಿ ಗೊಬ್ಬರಕ್ಕಿಂತ ಅಧಿಕ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಇದನ್ನು ಭೂಮಿಗೆ ಬಳಸಿದಾಗ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿ ಅಧಿಕ ಇಳುವರಿಯನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಅಲ್ಲದೆ ಈ ಗೊಬ್ಬರ ಕಳೆ ಬೀಜಗಳಿಂದ ಮುಕ್ತವಾಗಿರುತ್ತೆ. ಅಡಿಗೆ ಮಾಡಲು ಇಂಧನಕ್ಕಾಗಿ ಸೌದೆಯನ್ನು ಬಳಸೋದು ತಪ್ಪುತ್ತೆ. ಇದರಿಂದ ಸಸ್ಯ ಸಂಪತ್ತನ್ನು ಉಳಿಸಿದಂತಾಗುತ್ತೆ. ಸಗಣಿ ಬೆರಣಿ ರೂಪದಲ್ಲಿ ವ್ಯರ್ಥವಾಗುವುದನ್ನು ತಪ್ಪಿಸಬಹುದು. ಅನಿಲದ ಶಕ್ತಿಯನ್ನು ದೀಪ ಹಚ್ಚೋದಕ್ಕೆ, ನೀರು ಎತ್ತೋದಕ್ಕೆ, ಹೀಗೆ ಹಲವಾರು ರೂಪಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಬದಲಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬಳಸೋದಕ್ಕೆ ಸಾಧ್ಯ. ಇಂಧನದ ಉಪಯೋಗಕ್ಕಾಗಿ ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ಗಳ ಅವಲಂಬನೆ ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲ ರೈತರು ಜೈವಿಕ ಅನಿಲ ಘಟಕವನ್ನು ನಿರ್ಮಾಣ ಮಾಡಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಿದರೆ ದೇಶ ಇಂಧನ ಸ್ವಾವಲಂಬಿ ಆಗಬಹುದು. ರೈತರು ಕೀಟನಾಶಕ ಹಾಗೂ ಶಿಲೀಂಧ್ರನಾಶಕಗಳನ್ನು ಬಳಸುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಸಸ್ಯ ಸಂರಕ್ಷಣೆಗೆ ಬಳಸುವಂಥ ಕೀಟ ಹಾಗೂ ಶಿಲೀಂಧ್ರನಾಶಕಗಳು ವಿಷಯುಕ್ತವಾಗಿರ್ತವೆ. ಅವು ಮನುಷ್ಯರಿಗೆ ಹಾಗೂ ಸಾಕುಪ್ರಾಣಿಗಳಿಗೆ

ಇದುವರೆಗೆ ಕೆ ವಸಂತ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಇನ್ನು ಹೊತ್ತಾತು ರೈತ ಬಾಂಧವರೇ, ಮತ್ತೆ ನಾಳಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಪ್ರಗತಿಪರ ರೈತರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ, ಸಿರಿತನದ ಸಿರಿಧಾನ್ಯಗಳು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯಿಂದ ದೋಸೆ ಮತ್ತು ರೊಟ್ಟಿ ತಯಾರಿಸುವ ವಿಧಾನ. ಭಾಗವಹಿಸುವ ತಜ್ಞರು ಡಾಕ್ಟರ್ ಕವಿತಾ ಉಳ್ಳಿಕಾಸಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ